ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಾರ್ಯಕ್ರಮ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಮಾನವ ಸಂಪನ್ಮೂಲ ಮತ್ತು ಸಮಗ್ರ ಕೃಷಿ ಅನುಭವ ಈ ಕುರಿತು ಡಾ MS ವಿಘ್ನೇಶ್ ಹಾಗೂ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ. ಗ್ರಾಮೀಣ ಮಾನವ ಸಂಪನ್ಮೂಲ ನಿರ್ವಹಣೆ ಅಂತಿದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂದರೆ ಬಾಕಿ ಎಲ್ಲ ಆಸ್ತಿಗಳಿಗಿಂತಲೂ ಮನುಷ್ಯನ ಮಾನಸಿಕ ಆಸ್ತಿ ಇದೆಯಲ್ಲ, ಅದು ಬಹಳ ದೊಡ್ಡ ಆಸ್ತಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ಬದುಕ್ತಾನೆ. ದೇಹ ಮನಸ್ಸಿನ ಮಾಧ್ಯಮ ಅಷ್ಟೇ. ಮಾನಸಿಕವಾಗಿ ನೀವು ಎಷ್ಟು ಗಟ್ಟಿಯಾಗಿದ್ದೀರಿ, ಎಷ್ಟು ಹೊಸ ಹೊಸ ಚಿಂತನೆಗಳನ್ನು ರೂಢಿಸಿಕೊಂಡಿದ್ದೀರಿ, ಅದರ ಮೇಲೆ ನಿಮ್ಮ ಯಶಸ್ಸು ನಿಂತಿರ್ತದೆ. ಉದಾಹರಣೆಗೆ ನೋಡಿ, ನಮ್ಮ ರೈತರು ಬೆಳೆ ಬೆಳೆಯೋದ್ರಲ್ಲಿ ಎಷ್ಟು ಉತ್ಸಾಹ ತೋರಿಸ್ತಾರೋ, ಅದನ್ನು ಮಾರುಕಟ್ಟೆ ಮಾಡೋದ್ರಲ್ಲಿ, ಮಾರಾಟ ಮಾಡೋದ್ರಲ್ಲಿ ಅಷ್ಟು ಉತ್ಸಾಹ ತೋರಿಸಿಲ್ಲ. ಮಧ್ಯವರ್ತಿಗಳ ಕೈಯಲ್ಲಿ ಸಿಕ್ಕೋತಾರೆ. ಉದಾಹರಣೆಗೆ, ನೀವೇ ಸಹಕಾರಿ ತತ್ವದ ಮೇಲೆ, ಕೋಆಪರೇಟಿವ್ ಇದ ಮೇಲೆ ನೀವು ಬರೆದಂತ ಭತ್ತವನ್ನ ನೀವೇ ಅಕ್ಕಿ ಮಾಡಿಸಿ ಅದಕ್ಕೊಂದು ಬ್ರ್ಯಾಂಡ್ ಹೆಸರು ಕೊಟ್ಟುಕೊಂಡು ಮಾರಾಟ ಮಾಡಿದರೆ ನೇರವಾಗಿ ನೀವು ಮತ್ತೆ ಅದನ್ನ ಉಪಯೋಗಿಸುವಂತವ್ರ ಮಧ್ಯೆ ಸಂಬಂಧ ಬರ್ಕೊಳ್ತಾರೆ. ಇದರಿಂದ ಲಾಭನೂ ಜಾಸ್ತಿ ಬರ್ತದೆ, ನೀವು ಕೂಡ ವ್ಯವಸ್ಥಿತವಾಗಿ ಜೀವನವನ್ನ ಮಾಡಬಹುದು. ಇದನ್ನೇ ಉದ್ಯಮಶೀಲತಾ ವ್ಯಕ್ತಿತ್ವ ಅಂತ ಹೇಳ್ತೇವೆ. 60% ಗ್ರಾಮೀಣ ಜನರು ಇವತ್ತು ಯುವಕರಾಗಿದ್ದಾರೆ. ಈ ಯುವಕರು ಬರೀ ಸಾಂಪ್ರದಾಯಿಕವಾಗಿ ಗದ್ದೆ ಹೋಗೋದು, ಬೆಳೆಯೋದು, ಬಹಳ ಚೆನ್ನಾಗಿ ಬೆಳೀತಾರೆ. ಆ ಬೆಳೆಯೋದ್ರಲ್ಲಿ ಇರೋಂಥ ಉತ್ಸಾಹವನ್ನು ಮಾರುಕಟ್ಟೆಗೂ ಉಪಯೋಗಿಸ್ಕೊಳ್ಳಿ, ಅದೇ ಉತ್ಸಾಹವನ್ನು ವಿಸ್ತರಿಸಿ. ಅದರಿಂದ ನಿಮಗೆ ಬೇಕಾದಷ್ಟು ಅನುಕೂಲನೂ ಆಗ್ತದೆ, ನೀವೊಬ್ಬರು ಈಗ ಉದ್ಯಮಶೀಲರ ಆಗ್ತೀರಿ. ಉದ್ಯಮಶೀಲತೆಯ ಒಂದು ಮೊದಲನೇ ಲಕ್ಷಣ ಅಂದರೆ ಒಂದು ಸರಳವಾದ ಸುಂದರವಾದ ಜೀವನ ಮಾಡಲಿಕ್ಕೆ ಯಾವಾಗಲೂ ತೊಂದರೆ ಆಗೋದಿಲ್ಲ. ನೀವು ಒಂದು ಸಂಘಟನೆ ಮಾಡ್ಕೊಳ್ಳಿ, ಸಹಕಾರಿ ಸಂಘಗಳನ್ನ ಮಾಡ್ಕೊಳ್ಳಿ, ಸಂಘಟನೆ ಮಾಡ್ಕೊಳ್ಳಿ. ಉದಾಹರಣೆಗೆ, ಒಂದು ಊರಲ್ಲಿ ಭತ್ತ ಬೆಳೆಯೋರು, ನೀವು ಆ ಭತ್ತವನ್ನೆಲ್ಲ ಬೆಳೆದು ನೀವೇ ಅಕ್ಕಿ ಮಾಡಿಸಿ ಅದಕ್ಕೊಂದು ಬ್ರ್ಯಾಂಡ್ ಕೊಟ್ಟು ಅದನ್ನು ಚೀಲದಲ್ಲಿ ತುಂಬಿ ಸೀಲ್ ಹಾಕಿ ಬ್ರ್ಯಾಂಡ್ ಕೊಟ್ಟು ನೇರವಾಗಿ ಗ್ರಾಹಕರಿಗೆ ಹೋಗ್ಬೋದಲ್ಲ. ಗ್ರಾಹಕರು ಇವತ್ತಿಗೂ ರೈತರ ಮೇಲಿರೋಂಥ ಆತ್ಮೀಯತೆ ಪ್ರೀತಿ ಅವ್ರು ಯಾವತ್ತೂ ಯಾರೂ ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಬೆಳೆಯೋದ್ರಷ್ಟೇ ಪ್ರಮುಖವಾಗಿ ಮಾರಾಟ ಮಾಡೋದ್ರ ಬಗ್ಗೆ ಹಾಗೂ ಅದರಿಂದ ವೈವಿಧ್ಯಮಯ ಉತ್ಪನ್ನಗಳನ್ನ ತಯಾರಿಸೋದ್ರ ಬಗ್ಗೆ ನೀವು ತರಬೇತಿಯನ್ನು ತಗೊಳ್ಳಿ. ಹಳ್ಳಿ ಹಳ್ಳಿಗೆ ಈಗ ಬೇಕಾದಷ್ಟು ಇದಕ್ಕೆ ಸಂಬಂಧಿಸಿದಂಥ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿದ್ದಾವೆ, ಅವುಗಳಿಂದ ತರಬೇತಿಯನ್ನು ತಗೊಳ್ಳಿ. ತಗೊಂಡು ಈ ದೃಶ್ಯದಲ್ಲಿ ನೀವು ಕೆಲಸ ಮಾಡಿದರೆ ನಗರಗಳಿಗೆ ವಲಸೆ ಹೋಗೋದನ್ನು ತಪ್ಪಿಸ್ಬೋದು ಮತ್ತು ಬಹಳ ವ್ಯವಸ್ಥಿತವಾಗಿ ನಿಮ್ಮ ಜೀವನವನ್ನು, ಸಮಯವನ್ನು ಕೂಡ ವ್ಯವಸ್ಥಿತವಾಗಿ ಕಳೆಯಬಹುದು. ಹಾಗೆ ಉದಾಹರಣೆ ನೋಡಿ, ಈ ಗ್ರಾಹಕರು ಆದರೂ ಕೂಡ ಹೆಚ್ಚಿನ ಬೆಲೆಗಳನ್ನು ಕೊಟ್ಟು, ಈಗ ಏರ್ತಾ ಇರೋ ಬೆಲೆಗಳನ್ನು ಕೊಟ್ಟು ಮಧ್ಯವರ್ತಿಗಳ ಕೈಯಲ್ಲಿ ಸಿಕ್ಕಾಕೊಂಡು ಅವ್ರು ಹೇಳಿದ ರೇಟ್ ಕೊಟ್ಟು ತಗೊಳ್ಳಿಕ್ಕೆ ಅವರಿಗೂ ಇಷ್ಟ ಇಲ್ಲ. ಅದೇ ಪ್ರಕಾರ ರೈತರೇ ನೀವೇ ನೇರವಾಗಿ ಕೊಟ್ಟರೆ ತುಂಬ ಪ್ರೀತಿಯಿಂದ ಸಂತೋಷವಾಗಿ ಬಂದು ತಗೊಳ್ತಾರೆ. ಯಾಕೆಂದ್ರೆ ಗ್ರಾಹಕರ ಕಷ್ಟ ಸುಖ ನಿಮಗೆ ಗೊತ್ತಿರ್ತದೆ, ನಿಮ್ಮ ಕಷ್ಟ ಸುಖನು ಗ್ರಾಹಕರಿಗೆ ಗೊತ್ತಿರ್ತದೆ. ಹಾಗಾಗಿ ನೀವೇ ಕೂಡ ಮಾರುಕಟ್ಟೆಯ ವ್ಯವಸ್ಥೆಯನ್ನು ನಿಮ್ಮ ಹತೋಟಿಗೆ ತಗೊಳ್ಳಿ. ಯಾವಾಗ ಉತ್ಪಾದನೆ ಮಾಡುವಂತ ವ್ಯಕ್ತಿಗಳ ಕೈಯಲ್ಲಿ ಮಾರ್ಕೆಟ್ ಇರ್ತದೆ, ಮಾರುಕಟ್ಟೆ ಇರ್ತದೆ, ಉದಾಹರಣೆಗೆ ಕೈಗಾರಿಕೆಗಳು ನೋಡಿ, ವಾಣಿಜ್ಯ ನೋಡಿ, ಬೇರೆ ಉದ್ಯಮ ನೋಡಿ, ಅಲ್ಲಿ ಯಾರು ಉತ್ಪಾದನೆ ಮಾಡ್ತಾರೋ ಅವ್ರ ಕೈಯಲ್ಲೇ ಮಾರುಕಟ್ಟೆ ಇರ್ತದೆ. ಇಲ್ಲಿ ಯಾರೋ ಬೆಳೆಯೋದು, ಯಾರೋ ಮಾರಾಟ ಮಾಡೋದು, ಯಾರೋ ಅದನ್ನು ಉಪಯೋಗಿಸೋದು, ಹೀಗಾಗಿ ಇದೆಲ್ಲ ಒಂಥರ ಅಮೂರ್ತವಾದದ್ದು ಅಂತ ಹೇಳ್ತೇವೆ. ಅಲ್ಲ, ಮೂರ್ತ ಸ್ವರೂಪ ಕೊಡಿ ಇದಕ್ಕೆ, ಆವಾಗ ವ್ಯವಸ್ಥೆಗಳನ್ನೇ ಬದಲಾವಣೆ ಮಾಡಬಹುದು, ಎಲ್ಲರೂ ಸುಖವಾಗಿರಬಹುದು, ಒಬ್ಬ ಗ್ರಾಹಕನೂ ಸುಖವಾಗಿರ್ಬೋದು, ಒಬ್ಬ ಬೆಳೆಯುವ ರೈತನೂ ಕೂಡ ಸುಖವಾಗಿರಬಹುದು. ಈ ದಿಸೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಈಗ ಸಮಯ ಪರಿಪಾಲನೆ ಮತ್ತು ಸಮಯ ಪ್ರಜ್ಞೆ ಇವೆರಡೂ ಕೂಡ ಒಂದೇ ಸರಿ. ಯಾಕೆ ಸಮಯದ ಪ್ರಜ್ಞೆ ಅಂತ ಹೇಳ್ತೇವೆ ಅಂದ್ರೆ, ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲಿಯೂ ಈಗ 60% ಜನ ಯುವಕರೇ ಇದ್ದಾರೆ. ಈ ಯುವಕರು ಇದನ್ನೇ ನಾವು ಹೇಳ್ತೇವೆ ಕ್ವಾಲಿಟಿ ಮ್ಯಾನ್ ಪವರ್ ಜನರೇಷನ್, ಅಂದ್ರೆ ಗುಣಾತ್ಮಕ ವ್ಯಕ್ತಿತ್ವದ ನಿರ್ವಹಣೆ ಮತ್ತು ನಿರೂಪಣೆ ಗ್ರಾಮೀಣ ಪ್ರದೇಶದಲ್ಲಿ ಆಗಬೇಕಾಗಿದೆ. ಅದರ ಪ್ರಮುಖವಾದಂತಹ ಅಂಶ ಅಂದ್ರೆ ಸಮಯ ಮತ್ತು ಸಮಯದ ಪಾಲನೆ ಹಾಗೂ ಸಮಯದ ನಿರ್ದೇಶನ ಅಂತ ಹೇಳ್ತೇವೆ. ನಿಮ್ಮ ಸಮಯವನ್ನು ನೀವು ಹೇಗೆ ಉಪಯೋಗಿಸ್ಕೊಳ್ಬೇಕು, ಬಳಕೆ ಮಾಡಿಕೊಳ್ಬೇಕು. ಸಮಯ ಕಳೆಯೋದು ಬೇರೆ, ಸಮಯವನ್ನು ಬಳಸೋದು ಬೇರೆ. ಹಾಗೆ ಈಗ ನಾವು ಹೇಳ್ತಾ ಇರೋದು ಸಮಯವನ್ನ ಬಳಸೋದು ಹೇಗೆ ಅಂತ. ಅದರಲ್ಲಿಯೂ ಮುಖ್ಯವಾಗಿ ಅನೇಕ ಜನ ಹೇಳಿದಾಗೆ 60% ಜನ ಯುವಕರಿದ್ದೀರಿ. ಯಾವಾಗ ಸಮಯದ ನಿರ್ವಹಣೆಯನ್ನು ನೀವು ಕಲಿಯೋದಿಲ್ವೋ ಸಮಯವೇ ನಿಮ್ಮನ್ನು ನಿರ್ವಹಿಸಿಬಿಡ್ತದೆ. ಒಂದು ಕಾಲ ಇತ್ತು ನಮ್ಮ ಬದುಕಲ್ಲಿ ಸಮಯಕ್ಕೆ ತಕ್ಕಂತೆ ರಾಗ ತಾಳ ಲಯಗಳಿತ್ತು. ಬೆಳಿಗ್ಗೆ ಏಳ್ಬೇಕಾಗಿತ್ತು, 5 ಗಂಟೆಗೆ ಎದ್ದು ದನಕರುಗಳಿಗೆ ಹುಲ್ಲು ನೀರು ಎಲ್ಲ ಹಾಕಿ ಮಾಡಿಕೊಂಡು ಹೊಲಕ್ಕೆ ಹೋಗಿ ಮಾಡಿ ಮಕ್ಕಳಿಗೂ ಕೂಡ ಅದನ್ನು ಅಭ್ಯಾಸ ಆಗ್ತಿತ್ತು. ಆಮೇಲೆ ಈ ಬಾಯ್ಪಾಠ ಹೇಳೋದು ಹಾಗೆ ಇತ್ತು. ಅಂದರೆ ಒಂದು ದೃಢವಾದಂಥ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಬೇಕಾದಂಥ ಸಮಯದ ಕಲ್ಪನೆ ಮತ್ತು ಅಂಶ ಇರ್ತಿತ್ತು. ಆದರೆ ಈಗ ಅದೆಲ್ಲದೂ ತಪ್ಪಿ ಹೋಗಿದೆ. ಯಾಕೆ ತಪ್ಪಿ ಹೋಗಿದೆ ಅಂದರೆ, ಮೊದಲನೇದಾಗಿ ಈ ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬಗಳ ವ್ಯವಸ್ಥೆ ಇಲ್ಲ. ಎಲ್ಲ ವಿಭಕ್ತ ಕುಟುಂಬಗಳಾಗಿ ಅನೇಕರ ಹೆಚ್ಚಿನವರ ಮನೆಗಳಲ್ಲಿ ದನಕರುಗಳೇ ಇರ್ತಾ ಇಲ್ಲ ಈಗ. ಹಾಗಾಗಿ ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸಮಯದ ಪ್ರಜ್ಞೆಯನ್ನು ರೂಢಿಸಿಕೊಳ್ಳೋದು ಹೇಗೆ? ಮೊದಲನೇದಾಗಿ ಆಯಾ ದಿನಗಳಲ್ಲಿ ನೀವು ಏನೇನು ಮಾಡಬೇಕು ಹೇಳೋದನ್ನ ಒಂದು ಮೈಂಡ್ ಮ್ಯಾಪಿಂಗ್, ಮನಸ್ಸಲ್ಲಿ ಒಂದು ಯೋಜನೆಗಳನ್ನ ಹಾಕ್ಕೊಳ್ಳಿ. ಇದನ್ನೇ ಮ್ಯಾಪ್ ಅಂತ ಹೇಳ್ತೇವೆ. ಅಟ್ಲಾಸು ತಪ್ಪಿರ ಮ್ಯಾಪು ಅಂತ, ಭೂಪಟ ಅಂತ, ಮನಸ್ಸಲ್ಲಿ ಒಂದು ಭೂಪಟ ಮಾಡ್ಕೊಳ್ಬೇಕು. ಈ ತರ ಮಾಡಿಕೊಂಡು ಅವತ್ತವತ್ತು ದಿನ ಸಾಯಂಕಾಲ ಎಷ್ಟು ಕೆಲಸವನ್ನು ಮಾಡಿದ್ರಿ, ಎಷ್ಟು ಮಾಡಲಿಲ್ಲ ಹೇಳಿದ್ರ ಬಗ್ಗೆ ನಿಮ್ಮೊಳಗೆ ನೀವು ಒಂದು ವಿಮರ್ಶೆಯನ್ನು ಮಾಡಿಕೊಂಡು ಒಂದು ಲೆಕ್ಕವನ್ನು ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಮನಸ್ಸು ಹಿಡಿದು ತರಬೇತಿ ಹೊಂದಿದ ಮನಸ್ಸಿನ ಲಕ್ಷಣ. ನಾವು ಎರಡು ರೀತಿಯ ಮನಸ್ಸನ್ನು ವಿಂಗಡಿಸ್ತೇವೆ, ಒಂದು ತರಬೇತಿ ಹೊಂದಿದ ಮನಸ್ಸು, ಇನ್ನೊಂದು ತರಬೇತಿ ರಹಿತ ಮನಸ್ಸು. ತರಬೇತಿ ಹೊಂದಿದ ಮನಸ್ಸಲ್ಲಿ ಮೊದಲನೇದಾಗಿ ಸಮಯ ಪ್ರಜ್ಞೆ, ಎರಡನೇದಾಗಿ ಎಷ್ಟು ಮಾತಾಡಬೇಕು, ಎಷ್ಟನ್ನ ಹೇಗೆ ಕಳಿಬೇಕು ಹಿಡಿದು, ಮೂರನೇದಾಗಿ ಯೋಜನಾಬದ್ಧ ಮನಸ್ಸುಗಳು ಆಗಿರ್ತದೆ. ಅಲ್ಲಿ ಸೋಲುಗಳು ಬರೋದಿಲ್ಲ. ಸೋಲು ಬಂದರೂ ಕೂಡ ಮುಂದೆ ಗೆಲ್ಲೋದು ಹೇಗೆ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೋಲು ಗೆಲುವಿನ ಇನ್ನೊಂದು ಆಯಾಮ ಅಂತ ಯೋಚನೆ ಮಾಡ್ತಾರೆ ಅವರು. ಹಾಗಾಗಿ ಸಮಯದ ಬಗ್ಗೆ ನೀವು ಗಂಭೀರವಾಗಿ ಯೋಚನೆ ಮಾಡಿ, ಹಾಗೂ ಇಡೀ ಜೀವನದಲ್ಲಿ ಯಶಸ್ಸು ಗಳಿಸಲಿಕ್ಕೆ ಸಮಯ, ಕಾರ್ಯ ಮತ್ತು ಯೋಜನೆಯು ಮೂರೇ ಮುಖ್ಯವಾದಂತಹ ಸೂತ್ರಗಳೇ ವಿನ ಇನ್ನು ಬೇರೆ ಯಾವುದೂ ಇಲ್ಲ. ಸಾಮಾನ್ಯವಾಗಿ ಅದರಲ್ಲಿ ಒಕ್ಕಲುತನ ಹೇಳೋದು ಸಮಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ಒಂದು ಪ್ರಾಕೃತಿಕ ಕ್ರಿಯೆ ಇದು. ಪ್ರಕೃತಿಯಲ್ಲಿ ಹೇಗೆ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಬೀಜವನ್ನು ಬಿತ್ತನೆ ಮಾಡಬೇಕು, ಯಾವ ಕಾಲದಲ್ಲಿ ಕಳೆಯನ್ನು ತೆಗಿಬೇಕು. ನಮ್ಮ ಕಡೆ ಹೇಳ್ತಾರೆ ತೆನೆ ಬಿಟ್ಟಮೇಲೆ ಗೊಬ್ಬರ ಹಾಕಿ ಪ್ರಯೋಜನ ಇಲ್ಲ ಅಂತ. ಯಾವ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಹಾಕಬೇಕು, ನೀರನ್ನು ಕೊಡಬೇಕು, ನೀರಿನ ನಿರ್ವಹಣೆ, ಭೂಮಿಯ ನಿರ್ವಹಣೆ. ಈ ಸಮಯದ ಪ್ರಜ್ಞೆ ಸಮಯ ತಪ್ಪಿದ್ರು ಅಂದರೆ ಎಲ್ಲದೂ ತಪ್ಪುತ್ತದೆ. ಅಂದರೆ ನಿಮ್ಮ ಬೆಳೆಗಳಲ್ಲೊಂದೇ ಸೋಲೋದಲ್ಲ, ಬದುಕಲ್ಲೇ ಸೋಲ್ತೀರಿ. ಹಾಗಾಗಿ ಬದುಕು ಮತ್ತು ಪ್ರಗತಿ ಇವೆರಡೂ ಕೂಡ ಅವಲಂಬಿಸಿಕಿರೋದು ನಿಮ್ಮ ಎಷ್ಟು ಮಟ್ಟಿಗೆ ನೀವು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡಿದ್ದೀರಿ ಹಾಗೂ ಸಮಯಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೀರಿ ಇದರ ಮೇಲೆ. ಇದನ್ನೇ ಕೂಡ ನಿಮ್ಮ ಮುಂದಿನ ಪೀಳಿಗೆ ಯುವಕರಿಗೆ ಮಕ್ಕಳಿಗೂ ಕೂಡ ಈ ಸಮಯದ ನಿರ್ವಹಣೆ ಬಗ್ಗೆ ನೀವು ಜಾಗೃತಿಯನ್ನು ಮೂಡಿಸಿ ಗ್ರಾಮೀಣ ಮಾನವ ಸಂಪನ್ಮೂಲ ನಿರ್ವಹಣೆ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ. ಯಾಕೆ ಅಂದರೆ ಈಗ ಪ್ರಮುಖವಾಗಿ ಎಲ್ಲ ಕಡೆನೂ ಒಂದು ಕೇಳ್ತಾ ಇರೋದು ಅಂದರೆ ಇಂದಿನ ಯುವಕರು ಹಳ್ಳಿಗಳನ್ನು ಬಿಟ್ಟು ನಗರಗಳತ್ತ ವಲಸೆ ಹೋಗ್ತಾ ಇದ್ದಾರೆ ಅಂತ ಒಂದಾದರೆ, ಇನ್ನೊಂದು ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಆಗ್ತಾ ಇದೆ ಅಂತ ಇನ್ನೊಂದು ಮೂಲ ಇದೆ. ಆದರೆ ಇದೆಲ್ಲದಕ್ಕೂ ಮಿಗಿಲಾಗಿ ನಾವು ಫಾರ್ಮ್ ಮ್ಯಾನೇಜ್ಮೆಂಟ್ ಅಥವಾ ಗ್ರಾಮೀಣ ಮಾನವ ಸಂಪನ್ಮೂಲ ನಿರ್ವಹಣೆಯ ಸೂತ್ರಗಳನ್ನ ಗಮನದಲ್ಲಿ ತಗೊಂಡ್ರೆ ಇದೆಲ್ಲದರಿಂದನೂ ಮಿಗಿಲಾದಂತ ಹೊಸ ಒಂದು ಚಿಂತನೆಯನ್ನೇ ಮಾಡಬಹುದು. ಇವತ್ತು ನಮ್ಮ ಯುವಕರು ಹಳ್ಳಿಗಳಲ್ಲಿ ಜಮೀನಿನ ತಲೆಯ ಮೇಲೆ ವಾಸ ಇದ್ದು ಜಮೀನನ್ನೇ ನೋಡ್ಕೊಳ್ಬೇಕು ಹೇಳುದು ಒಂದು ಧೋರಣೆ, ಆದ್ರೆ ಇನ್ನೊಂದು ಅವರೆಲ್ಲ ಇದ್ರೂ ಕೂಡ ಕೃಷಿಯನ್ನ ಮ್ಯಾನೇಜ್ ಮಾಡೋದು, ನಿರ್ವಹಣೆ ಮಾಡೋದು ಹೇಗೆ ಅಂತ. ಅನೇಕ ಕಡೆ ಇವತ್ತು ಉದಾಹರಣೆಗೆ ಮಲೆನಾಡು ಭಾಗದಲ್ಲಿ ನೋಡಿದ್ರೆ ನೂರಾರು ಮನೆಗಳಲ್ಲಿ ಯಾರೂ ಇಲ್ಲ, ಆದ್ರೆ ಕೃಷಿ ವ್ಯವಸ್ಥೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಮತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ನಾವು ಒಂದು ಇಷ್ಟು ವಿಚಾರ, ಮೊದಲನೇದಾಗಿ ನಮ್ಮ ಗ್ರಾಮೀಣ ರೈತ ಬಾಂಧವರಲ್ಲಿ ಯುವಕರಲ್ಲಿ ಸಮಯದ ಪ್ರಜ್ಞೆ ಹೇಳುದು ಬಹಳ ಮುಖ್ಯ. ಸಮಯದ ನಿರ್ವಹಣೆ ಕರಾರುವಾಕ್ಯ. ಒಂದು ವೇಳೆ ನಾವು ಸಮಯದ ನಿರ್ವಹಣೆಯ ಸೂತ್ರಗಳನ್ನು ಕಲಿದ ಹೋದ್ರೆ ಸಮಯವೇ ನಮ್ಮನ್ನ ನಿರ್ವಹಣೆ ಮಾಡಿಬಿಡ್ತದೆ, ಇದು ಬಂದಿರೋದು. ಎರಡನೇದಾಗಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಮ್ಮ ಮಾನವ ಸಂಪನ್ಮೂಲ ಅಥವಾ ನಮ್ಮ ಯುವಕರಾಗಲಿ ರೈತರಾಗಲಿ ಒಂದು ಕಾರ್ಯ ಯೋಜನೆಯನ್ನು ಹಾಕ್ಕೊಳ್ಬೇಕು, ನಾನು ಏನು ಮಾಡಬೇಕು ಮತ್ತು ಇದನ್ನೇ ನಾವು ಪ್ಲಾನ್ ಹೇಳ್ತೇವೆ. ಸರಳವಾದ ಇಂಗ್ಲೀಷಲ್ಲಿ ಹೇಳಿದರೆ ಪ್ಲಾನ್ ವಿಥೌಟ್ ಆಕ್ಷನ್ ಅಂಡ್ ಆಕ್ಷನ್ ವಿಥೌಟ್ ಪ್ಲಾನ್ ಬೋತ್ ಲೀಡ್ ಟು ಫೇಲ್ಯೂರ್ ಅಂತ. ಅಂದರೆ ಯೋಜನೆಗಳನ್ನು ಹಾಕ್ಕೊಳ್ಬೇಕು, ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಮಾರ್ಗೋಪಾಯಗಳನ್ನು ಕೂಡ ಹಾಕ್ಕೊಳ್ಬೇಕು, ಇದು ಎರಡನೇದು. ಮೂರನೇದಾಗಿ ಇವತ್ತೆಲ್ಲ ಕಡೆ ಉದಾಹರಣೆ ಒಂದು ಅನುಭವದಲ್ಲೇ ಹೇಳೋದಾಗಿದ್ರೆ ಕಾರ್ಮಿಕರ ಕೊರತೆ ಬಹಳ ಇದೆ ಬಹಳ ಇದೆ ಅಂತ ಹೇಳ್ತಾರೆ. ಈ ಕಾರ್ಮಿಕರ ಕೊರತೆ ಇದೆ ಹೇಳೋದಕ್ಕಿಂತನೂ ಸಣ್ಣ ಮತ್ತು ಅತಿ ಸಣ್ಣ ರೈತರು ಒಂದಾಗಿ ಸಹಕಾರಿ ತತ್ವದಲ್ಲಿ ಹೋದರೆ ಯಾಂತ್ರೀಕರಣ ಕೃಷಿಗೂ ಕೂಡ ಬಹಳ ಪ್ರಮುಖವಾಗಿ ಬರ್ತದೆ. ಉದಾಹರಣೆಗೆ ಹೇಳ್ತೇನೆ, ಈಗ ಕೆಲವು ಕಡೆ 25-30-40 ಎಕರೆ ಭತ್ತ ಬೆಳೆಯುವಂತ ಭೂಮಿ ಇರ್ತದೆ. ಪ್ರತಿಯೊಬ್ಬನಿಗೂ 1/2 ಎಕರೆ 1 ಎಕರೆ 2 ಎಕರೆ ಇರುವಂತ ರೈತರೆಲ್ಲರೂ ಒಟ್ಟಾಕೊಂಡ್ರೆ ಆರಾಮಾಗಿ ಯಾಂತ್ರೀಕರಣಕ್ಕೆ ಹೋಗ್ಬೋದು. ಅದೇ ಪ್ರಕಾರ ರೋಗ ರುಜಿನಗಳನ್ನು ಹತೋಟಿ ತರಲಿಕ್ಕೂ ಕೂಡ ಸಹಕಾರಿ ತತ್ವ ಬಹಳ ಮುಖ್ಯ. ಮಲೆನಾಡಲ್ಲಿ ಅಡಿಕೆಗೆ ಕೊಳೆ ರೋಗ ಬಹಳ ಬರ್ತಿರ್ತದೆ. ಒಂದಿನ ಗುರುವಾರ ದಿನ ಒಬ್ಬ ರೈತ ಹೊಡೆದ್ರೆ ಶುಕ್ರವಾರ ದಿನ ಮತ್ತೊಬ್ಬ ರೈತ ಹೊಡಿತಾನೆ, ಇನ್ನೊಂದು 8 ದಿನ ಬಿಟ್ಟು ಪಕ್ಕದ ಮನೆ ರೈತ ಹೊಡಿತಾನೆ. ಇದಾಗೋದಕ್ಕಿಂತನೂ ಒಂದೇ ಸಾರಿ ಆ ಊರಲ್ಲಿ ಕೊಳೆ ನಿರ್ವಹಣಾ ಸಮಿತಿ ಅಂತ ಮಾಡಿಕೊಂಡು ಇಡೀ ಊರಿಗೆ ಒಟ್ಟಾಕೊಂಡು ಪವರ್ ಸ್ಪ್ರೇಯರ್ ಮುಂತಾದಕ್ಕೆಲ್ಲ ನೀವು ಇಟ್ಕೊಳ್ಬಹುದು. ಅದರಿಂದ ಒಟ್ಟಿಗೆ ಸ್ಪ್ರೇ ಮಾಡಿದರೆ ಕೊಳೆ ರೋಗ ತುಂಬಾ ಚೆನ್ನಾಗಿ ಹತೋಟಿಗೆ ಬರ್ತದೆ. ಆಮೇಲೆ ಇದೇ ತರ ಅಡಿಕೆಯಲ್ಲಾಗಲಿ ಭತ್ತದಲ್ಲಿ ಕೃಷಿ ವ್ಯವಸ್ಥೆಯನ್ನು ಕೂಡ ಸಹಕಾರಿ ತತ್ವದಲ್ಲಿ ಹೋದ್ರೆ ಈಗಿರೋ ಲೇಬರ್ಗಿಂತನೂ 50% ಕಡಿಮೆ ಲೇಬರ್ ಸಾಕು. ಅದೇ ಪ್ರಕಾರ ಒಬ್ಬ ಟ್ರೈನ್ಡ್ ಅಥವಾ ತರಬೇತಿ ಹೊಂದಿದಂತಹ ನಿಮಗೆ ಲೇಬರ್ಗಳೇ ಅಥವಾ ಕೆಲಸಗಾರರೇ ಸಿಗ್ತಾರೆ. ಇದು ಮೂರನೇದಾಗಿ ಮಾನವ ಸಂಪನ್ಮೂಲದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಉದ್ಯಮಶೀಲತಾ ತುಂಬಾ ಬೆಳೆಸ್ಕೊಳ್ಬೇಕಾಗಿದೆ. ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿಕೊಂಡು ಅಡಿಕೆಯಲ್ಲಾಗಲಿ ಭತ್ತದಲ್ಲಾಗಲಿ ರಾಗಿಯಲ್ಲಾಗಲಿ ಅಥವಾ ಬೇರೆ ಯಾವುದೇ ಹಣ್ಣುಗಳನ್ನು ಆಗಲಿ ಮೌಲ್ಯವರ್ಧಿತ ಉತ್ಪಾದನೆ ಮಾಡಿ ಬ್ರ್ಯಾಂಡ್ ಅಂತ ನಾವು ಹೇಳ್ತೇವೆ ಇದನ್ನ. ನಮ್ಮದೇ ಆದ ಬ್ರ್ಯಾಂಡಲ್ಲಿ ನೀವು ಇದನ್ನು ಮಾರಾಟ ಮಾಡಿದರೆ ಉತ್ಪತ್ತಿಯೂ ಜಾಸ್ತಿ ಸಿಗ್ತದೆ, ಆನಂತರ ಕೆಲಸಗಳು ಕೂಡ ಎಲ್ಲರಿಗೂ ಸಿಗ್ತದೆ. ಈಗ ಯಾಕೆ ಹಳ್ಳಿಗಳಿಂದ ಪೇಟೆಗೆ ವಲಸೆ ಹೋಗ್ತಾ ಇದ್ದಾರೆ ಅಂದರೆ ಹಳ್ಳಿಗಿಂತಲೂ ಉತ್ತಮವಾದಂಥ ಭದ್ರತೆ ಇರುವಂಥ ಜೀವನ ಪೇಟೆಯಲ್ಲಿ ಸಿಗ್ತದೆ ಹೇಳೋ ದೃಷ್ಟಿಯಿಂದ. ಅದೇ ಕೂಡ ಅದರಿಗಿಂತನೂ ಚೆನ್ನಾಗಿ ಜೀವನವನ್ನು ಹಳ್ಳಿಯಲ್ಲಿ ಮಾಡಬಹುದು ಅಂತಂದ್ರೆ ಯುವಕರು ಹಳ್ಳಿಯಲ್ಲಿ ಇರ್ತಾರೆ, ಅವರಿಗೆ ಹೆಣ್ಣುಗಳು ಸಿಗ್ತವೆ, ಮದುವೆ ಸಂಸಾರನ್ನು ಮಾಡ್ತಾರೆ. ಈ ದೃಷ್ಟಿಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಕೊಡ್ತೇವೆ. ನನ್ನ ಮೊಬೈಲ್ ನಂಬರ್ 9480-66-2768 9480-66-2768. ನಮಸ್ಕಾರ ಕೃಷ್ಣಮೂರ್ತಿಗಳೇ. ನಮಸ್ಕಾರ. ತಾವು ಮೂಲತಃ ಯಾವ ಊರಿನವರು? ಕೊಪ್ಪ ಕಡೆ. ನಮ್ಮ ತಂದೆ ಎಲ್ಲ ಕೊಪ್ಪ ಕಡೆಯಿಂದ ಬಂದವರು, ಇತ್ಲಾಗೆ ವಲಸೆ ಬಂದವರು. ಕೊಪ್ಪ ಕಡೆಯಿಂದ ನೀವು ಈ ಕಡೆ ವಲಸೆ ಬಂದವರ? ಯಾವ ಕಾರಣಕ್ಕೆ? ಡ್ಯಾಮ್ ಇದಾದಾಗ ಉದ್ಯೋಗ ಹಾರಿಸ್ಕೊಂಡು ಬಂದವರು, ಇಲ್ಲೇ ಸೆಟ್ಲ್ ಆದ್ರು. ಏನು ಭದ್ರಾ ಮುಳುಗಡೆ ಆಯ್ತಾ ಪ್ರದೇಶ? ಮುಳುಗಡೆ ಆಗಿದ್ದಲ್ಲ, ಇಲ್ಲಿ ಡ್ಯಾಮ್ ಕಾಮಗಾರಿ ನಡೀತಿತ್ತಲ್ಲ. ಡ್ಯಾಮ್ ಕಾಮಗಾರಿಗೋಸ್ಕರವಾಗಿ ನೀವು ಕೆಲಸಕ್ಕೋಸ್ಕರವಾಗಿ ಬಂದವರು ಆ ಕಡೆಯಿಂದ? ಬಂದವರು ಇಲ್ಲೇ ನೆಲೆಸ್ಬಿಟ್ರಿ ನಿಮ್ ತಂದೆ ಕಾಲದಲ್ಲಿ? ಅಗ್ರಿಕಲ್ಚರ್ ಕೊನೆಗೆ ಅಗ್ರಿಕಲ್ಚರ್ ತಗೊಂಡ್ರು. ಎಷ್ಟು ಎಕರೆ ಇತ್ತು ಜಮೀನು ಅವಾಗ? ನಮ್ಮಲ್ಲಿ ನಮ್ಮ ತಂದೆ ಬಂದಾಗ ಏನು ಇರಲಿಲ್ಲ, ಇಲ್ಲಿ ಇದು ಕೊಂಡ್ಕೊಂಡಿದ್ದು ಎಲ್ಲ ಸ್ವಂತ ತಗೊಂಡು ಆಮೇಲೆ ಮಾಡಿದ್ದು. ಇದೆಲ್ಲ ಕೊಂಡ್ಕೊಂಡಿದ್ದು? ಕೊಂಡ್ಕೊಂಡಿದ್ದು. ನಮ್ಮ ಮೂಲತ ಜಮೀನು ಇದೆಲ್ಲ ಭೂ ಸುಧಾರಣೆ ಕಾನೂನಲ್ಲಿ ಹೋಗ್ಬಿಡ್ತು. ಅಂದ್ರೆ ನೀವು ಇಲ್ಲೇನು ಡ್ಯಾಮ್ ಕಟ್ಟಬೇಕಾದ್ರೆ ದುಡಿಮೆ ಮಾಡಿದ್ರಿ, ಆ ದುಡಿಮೆನಲ್ಲೇ ನಿಮ್ ತಂದೆ ಕೊಂಡ್ಕೊಂಡಿದ್ದು ಜಮೀನು? ಎಷ್ಟು ಎಕರೆ ಕೊಂಡ್ಕೊಂಡ್ರು? ನಮ್ದು 8 ಎಕರೆ 15 ಗುಂಟೆ ತಗೊಂಡ್ರು ಫಸ್ಟ್. ಈಗ ನಾವು ಅಣ್ಣ ತಮ್ಮ ಸೇರಿ 1-3 ಎಕರೆ ಜಮೀನು ತಗೊಂಡಿದ್ವಿ. ಮತ್ತೆ ಎಕ್ಸ್ಟ್ರಾ ಒಟ್ಟು ಎಷ್ಟು ಜನ ಅಣ್ಣ ತಮ್ಮ ನೀವು? ನಾವು 3 ಜನ ಅಣ್ಣ ತಮ್ಮ. ಈಗೆಲ್ಲ ಒಟ್ಟಿಗೆ ಕೃಷಿ ಮಾಡ್ತಿದ್ದೀರಾ? ಇಲ್ಲ, ಅವ್ರವರು ಸಪರೇಟ್ ಸಪರೇಟ್ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲ ಒಂದೇ ಕಡೆ ಇದೆ ಜಮೀನು? ಒಂದೇ ಕಡೆ ಇದೆ. ಎಲ್ಲ ವಿಭಾಗ ಮಾಡ್ಕೊಂಡು ಸಪರೇಟ್ ಆಗಿ ಮಾಡ್ಕೊಂತ ಇದ್ರು. ಈಗ ನಿಮ್ ಪಾಲಿಗೆ ಎಷ್ಟು ಬಂದಿದೆ? ನನ್ನ ಪಾಲಿಗೆ 4 ಎಕರೆ ನಮ್ಮ ತಾಯಿ ಕೊಟ್ರು, ಆಮೇಲೆ ನಾವು 1 ಎಕರೆ 5 ಎಕರೆ ಆರು ಕಾಲು ಎಕರೆ ಇದೆ ನಂದು. ಒಟ್ಟು 6 ಎಕರೆ ಜಮೀನು ಇದೆ ಅಲ್ವಾ? ಏನೇನು ಬೆಳೆ ಬೆಳೀತಿದ್ರಿ? ಅಡಿಕೆ, ಬಾಳೆ ಇದೆ, ಕೆಲವು ತೆಂಗಿದೆ, ಕೆಲ ಹಣ್ಣು, ನೆಲ್ಲಿಕಾಯಿ ಎಲ್ಲ ಇದೆ, ಕಂಚಿ, ಲಿಂಬೆ ಎಲ್ಲ ವೆರೈಟಿನೂ ಇದೆ. ಅನಾನಸ್ ಮನೆ ಮಟ್ಟಿಗೆ ಬೇಕಾ, ಏಲಕ್ಕಿ ಇದು ಎಲ್ಲ ಬೆಳಿತೀವಿ ಮನೆ ಮಟ್ಟಿಗೆ. ಮತ್ತೆ ಕೆಲ ದಿವ್ಯ ಹೆಲ್ಸು ಅಂತಾರೆ ನೋಡಿ, ಇದು ದಿವ್ಯ ಹೆಲ್ಸು ಅಂತ ಕೆಲ ಗಿಡ ಮರ ಎಲ್ಲ ಬೆಳೆಸಿದೀವಿ. ಅದ್ರ ಜೊತೆ ಭತ್ತ ಒಂದು ಸ್ವಲ್ಪ ಬೆಳಿತೀವಿ. ಭತ್ತನು ಮಾಡ್ತೀರಾ? ಭತ್ತನು ಮಾಡ್ತೀವಿ ಸಾವಯವ ಮನೆಗೆ ಮಟ್ಟಿಗೆ. ಸಾವಯವ ಏನ್ ಹಂಗಂದ್ರೆ? ಕೆಮಿಕಲ್ಸ್ ಹಾಕ್ದೇನೆ ಬೆಳೆಯೋದು. ಓಹೋ, ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಇಲ್ಲ? ಬಳಸದೇ ಇಲ್ಲ. ಮತ್ತೆ ಏನೇ ಅದಕ್ಕೆ ಗೊಬ್ಬರ ಬೇಕಲ್ಲ? ಮತ್ತೆ ಗೊಬ್ಬರ ನಾವು ಎರೆಹುಳಿನ ಗೊಬ್ಬರ ಹಾಕೋದು, ಜೀವಾಮೃತ ಹಾಕೋದು. ಎಷ್ಟು ತೊಟ್ಟಿ ಇದೆ ಎರೆಹುಳ ಗೊಬ್ಬರದ್ದು? 4 ತೊಟ್ಟಿ ಇದೆ. 4 ತೊಟ್ಟಿಯಿಂದ ಸುಮಾರು ಎಷ್ಟು ಗೊಬ್ಬರ ಆಗುತ್ತೆ? ಅದು 2 ವಾರ ತಿಂಗಳಿಗೆ 3 ತಿಂಗಳಿಗೆ ಒಂದ್ ಸತಿ ತೆಗಿತೀವಿ. ಅದನ್ನು ಪೂರ್ತಿ ನೀವು ಭತ್ತ ಬೆಳೆಯೋದಕ್ಕೆ ಉಪಯೋಗಿಸ್ತೀರಾ? ಭತ್ತಕ್ಕೆ, ತೋಟಕ್ಕೆ, ಗಿಡಕ್ಕೆ ಎಲ್ಲದಕ್ಕೂ ಹಾಕ್ತಿವಿ. ಯಾವ್ದಕ್ಕೆ ಬೇಕೋ ಅದಕ್ಕೆಲ್ಲ ಉಪಯೋಗಿಸ್ತೀವಿ. ಅದನ್ನ ಇನ್ನು ಸಗಣಿ ಗೊಬ್ಬರ ಬೇರೆ ಇರ್ತಾನ, ಗೊಬ್ಬರ ಗ್ಯಾಸ್ ಫೆಸಿಲಿಟಿ ಇದೆಯಲ್ಲ, ಅದನ್ನೆಲ್ಲ ಮಾಡಿ ಗೊಬ್ಬರ ಹಾಕಿ ಹಾಕ್ತಿವಿ. ಹಸುನು ಕಟ್ಕೊಂಡಿದ್ರೆ ಹಾಗಾದ್ರೆ ಹಸು ಇದೆ, ಎಷ್ಟಿದೆ ಹಸು? 4 ಹಸು, 2 ಎಮ್ಮೆ, ಒಂದು ಹೋರಿ ಎಲ್ಲ ಇದೆ. ಎಲ್ಲ ಮಿಶ್ರತಳಿ ಹಸುಗಳ? ಹಾ, ಮಿಶ್ರತಳಿ. ಒಂದು ನಾಟಿನೇ ಇದೆ, ಗೀರ್ ಅನ್ನೋದು ಒಂದು ನಾಟಿನೇ ಅಲ್ಲ, ಪ್ಯೂರ್ ನಾಟಿನೇ. ಎಷ್ಟಿದೆ ಗೀರ್? ಗೀರ್ ಒಂದು ಹೋರಿ ಇದೆ, ಈಗ ತಂದು ಅದನ್ನ ಸಾಕಿರೋದು, ಗುರುಕುಲದಲ್ಲಿ ಕೊಟ್ಟಿದ್ರು. ಎಲ್ಲಿಂದ ತಂದ್ರಿ? ಹರಿಯಪ್ಪರ ಗುರುಕುಲದವ್ರು ತಂದ್ಬಿಟ್ರು. ಅವರೇ ತಂದ್ಬಿಟ್ರ? ಅವರೇ ತಂದ್ಬಿಟ್ರು, ಅವರೇ ತಂದ್ಬಿಟ್ರು. ನಮ್ ಪ್ರತಿ ವರ್ಷ ಬರ್ತಿದ್ರಿ ಇಲ್ಲಿ, ಅವಾಗ ನಾವು ಸಾಕೋದ್ ನೋಡಿ, ಒಂದು ಹೋರಿಗೆ ಇತ್ತು, ಅಮೃತಮಾಲ್ ಹೋರಿ ಇತ್ತು, ಸಾಕ್ತೀರಾ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಯಾರ್ಯಾರು ಕೊಡ್ಬೇಕು ಅಂತ ಹೇಳಿ ತಂದ್ಬಿಟ್ರು ಅವ್ರೆ. ನೀವ್ ಅದನ್ನ ಸಾಕಿ ಈಗ ಅದನ್ನ ಒಳ್ಳೆ ಹೋರಿ ಮಾಡಿಸಿದ್ರಿ? ಆಗಿದೆ, ಶಂಕರು ಬಿಟ್ಟಿದ್ದ, ಈಗ ಪ್ರಾಯಕ್ಕೆ ಬಂದಿದೆ. ಈಗ ಅದರಿಂದ ಏನಾರು ಮತ್ತೆ ಕ್ರಾಸ್ ಮಾಡೋದು ಆ ತರ ಮಾಡ್ತಾರೆ? ಆಗತ್ತೆ. ಈ ಸಣ್ಣವರೆಲ್ಲ ಬರ್ತಾರೆ ಕೆಲವರು, ಕೆಲವರು ಈ ಇಂಜೆಕ್ಷನ್ ಅದು ಇದು ಆಗದೆ ಇದ್ದವರಲ್ಲಿ ಬಂದು ಹೋರಿ ಹಾರಿಸ್ತಾರೆ. ಈಗ ಮಿಶ್ರತಳಿ ಹಸು ಮತ್ತೆ ಈ ನಾಟಿ ಹಸುಗಳಿಗೆಲ್ಲ ಏನ್ ವ್ಯತ್ಯಾಸ? ಅದನ್ನ ಭಾರಿ ದೊಡ್ಡ ರಾಸಲ್ಲನ್ರಿ, ತುಂಬಾ ಹೊಟ್ಟೆಗೆಲ್ಲ ಹಾಕ್ಬೇಕಾಗತ್ತ ಅಂತ. ಹೌದು, ನಾವು ಮಿಶ್ರತಳಿ ಹಸು ಅಂತ ಅದೇ ಇದು ಅಂತ ಹೇಳಿದ್ರೆ, ಇದು ಒರಿಜಿನಲ್ ನಾಟಿ ಇದು ಹಾಲು ಟೇಸ್ಟ್. ಈ ಜರ್ಸಿ ಗಿರ್ಸಿ ಇವೆಲ್ಲ ಇದ್ದೇನು ಹೆಚ್ ಎಫ್ ಎಲ್ಲ ಟೇಸ್ಟ್ ಇರಲ್ಲ, ಹಂಗಾಗಿ ನಾವು ಮನೆ ಮಟ್ಟಿಗೆ ನಾವು ಇಷ್ಟಪಟ್ಟು ಸಾಕೊಂಡಿರೋದು. ಅದರಿಂದ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಆರೋಗ್ಯ ಕಾಪಾಡ್ಕೋಬೇಕು, ಒಳ್ಳೆ ಹಾಲು ಕುಡಿಬೇಕು ಅನ್ನೋ ಕಾರಣಕ್ಕೆ ಹಸು ಕಟ್ಕೊಂಡಿದ್ದು. ಕೆಲವೊಂದು ಮುಖ್ಯವಾಗಿ ಒಳ್ಳೇದು ನಾವು ಉಪಯೋಗಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿರೋದು, ಹಾಲು ಮೊಸರು ಮತ್ತೆ ಕೆಲವು ಊಟ ಮಾಡೋ ಆಹಾರ ಎಲ್ಲ. ಸರ್, ಈಗ ಭತ್ತನು ಸಾವಯವ ಪದ್ಧತಿಯಲ್ಲಿ ಬೆಳೀತಿರಲ್ಲ, ಅದು ಮನೆಗೆ ಆಗೋಷ್ಟೇ ಮಾತ್ರ? ಒಂದು 3/4 ಎಕರೆ ಬೆಳೀತಿದ್ವಿ ಮನೆಗೆ ಅಷ್ಟೇ. ಮಾರಾಟ ಏನ್ ಮಾಡಲ್ಲ? ಮಾರಾಟ ಮಾಡ್ತಿಲ್ಲ. ಒಂದ್ ಬೆಳೆ ಮಾರ್ತಿವಿ, ಅದೇನ ನಮ್ದು ಸಾವಯವ ಅಂತ ಹೇಳಿ ಹೆಚ್ಚಿಗೆ ದುಡ್ಡು ಕೊಟ್ಟು ತಗೊಂಡೋಗಲ್ಲ. ಇಲ್ಲಿ ವ್ಯಾಪಾರಿ ಅದೇ ರೇಟಿಗೆ ತುಂಬತಾರೆ, ಹೆಚ್ಚಿಗೆ ಇದ್ರೆ ಕೊಡೋದು ಹಾಗೆ ಕೊಡೋದು. ಅದಕ್ಕೋಸ್ಕರ ಕೆಲವ್ ಕೇಳಿದ್ರು, ಸಣ್ಣ ಭತ್ತನೇ ಬೆಳೆದ್ರೆ ಪರವಾಗಿಲ್ಲ, ಈಗ ಜ್ಯೋತಿ ಅನ್ನೋದು ಹಾಕಿದೀನಿ ಸಾವಯವ, ಆ ಜ್ಯೋತಿಗೆ ಬೇರೆ ಜನ ಇಷ್ಟ ಪಡಲ್ಲ. ಸೊ ಈ ರೀತಿಯಾಗಿ ವ್ಯವಸಾಯ ಕ್ರಮಗಳನ್ನೆಲ್ಲ ಅನುಸರಿಸ್ಕೊಂಡ್ಬಂದಿದ್ರಿ. ಅಡಿಕೆಯಲ್ಲಿ ಬಾಳೆಯನ್ನ ಅಂತರ್ ಬೆಳೆಯಾಗಿ ಬೆಳೀತಾ ಇದ್ರಿ? ಅಂತರ ಬೆಳೆ ಬಾಳೆ ಮತ್ತೆ ಕೆಲವೆಲ್ಲ ಲಿಂಬೆ ಅಂತರ ಬೆಳೆಯಾಗಿರೋದು. ಲಿಂಬೆ ಎಷ್ಟು ಗಿಡ ಇದೆ? ಒಂದು 15-20 ಲಿಂಬೆ ಇದೆ, ಕಂಚಿ ಇದೆ, ಕಂಚಿಕಾಯಿ ಅಂತಾರಲ್ಲ ಅವೆಲ್ಲ ಮನೆಗೆ. ಲಿಂಬೆ ಹಣ್ಣು ಮಾರಾಟಕ್ಕೆ ಸಿಗುತ್ತಾ? ಹಾ, ಹೆಚ್ಚಿಗೆ ಸೀಸನ್ ಅಲ್ಲಿ ಹೆಚ್ಚಿಗೆ ಬಿಟ್ಟಾಗ ಮಾರ್ತೀವಿ. ಮತ್ತೆ ಅದಕ್ಕೆ ವಿಶೇಷವಾಗಿ ಏನು ಬೇಸಾಯ ಮಾಡಲ್ಲ? ಏನಿಲ್ಲ, ತೋಟದಲ್ಲಿ ಇರೋದು ವಿಶೇಷ, ಅದ್ರ ಬೇಸಾಯ ಮಾಡ್ಬೇಕಾದ್ರೆ ಅದ್ರ ಬೇಸಾಯ ಆಗತ್ತೆ ಅಷ್ಟೇ. ಸರಿ, ಈಗ ಅಡಿಕೆ ಬೇಸಾಯ ಕ್ರಮಗಳೆಲ್ಲ ಹೇಳಿ, ತಾವು ಸಾವಯವ ಪದ್ಧತಿನಲ್ಲಿ ಎಲ್ಲ ಮಾಡ್ತಾ ಇದ್ರಿ, ಎರೆ ಗೊಬ್ಬರನೆಲ್ಲ ಹಾಕ್ತಾ ಇದ್ರಿ, ಜೀವಾಮೃತ ಮಾಡ್ತಾ ಇದ್ರಿ, ಅದನ್ನೆಲ್ಲ ಒಂಚೂರು ಕ್ರಮ ಹೇಳಿ ಹೇಗ್ ಮಾಡ್ತಾ ಇದ್ರಿ? ಅಂದ್ರೆ ಜೀವಾಮೃತನ ನಾವು 10 ಕೆಜಿ ಒಂದು 15 ಕೆಜಿ ಸಗಣಿ ಹಾಕಿ, ಒಂದು 5 ಲೀಟರ್ 10 ಲೀಟರ್ ಅಷ್ಟು ಗಂಜಲ ಹಾಕಿ, ಅದಕ್ಕೆ 2 ಕೆಜಿ ಕಡಲೆ ಹಿಟ್ಟು, ದ್ವಿದಳ ಧಾನ್ಯ ಹಿಟ್ಟು, 1-2 ಕೆಜಿ ಬೆಲ್ಲ, 1 ಹಿಡಿ ಮಣ್ಣು ಹಾಕಿ ಕದ್ರಿ, ದಿವಸನು ಬೆಳಗ್ಗೆ ಸಾಯಂಕಾಲ ಇದ್ಮಾಡಿ ಒಂದು 7 ದಿವಸ ಆದ್ಮೇಲೆ ಸ್ಪ್ರೇ ಮಾಡ್ತೀವಿ. ಅಥವಾ ಗಿಡಕ್ಕೆ ಹಾಕಿದ್ರೆ ಗಿಡಕ್ಕೆ ಹಾಕ್ತೀವಿ, ಚೆಲ್ತೀವಿ ತೋಟದಲ್ಲಿ. ಇಲ್ಲರೆ ಭತ್ತಕ್ಕೆ ಹಾಕಿದ್ರೆ ಇವತ್ತು ಮೊನ್ನೆ ಭತ್ತಕ್ಕೆ ಅಲ್ಲಲ್ಲಿ ನೀರು ಹಾಸ್ಕೊಂಡು ಚೆಲ್ಬಿಡೋದು ಜೀವಾಮೃತ. ಎರೆಹುಳಿನ ಗೊಬ್ಬರ ನಾವು ಸೀಮಾ ಗೊಬ್ಬರ ಹಾಕಕ್ಕೆ ಏನು ಇಷ್ಟಪಡ್ತೀವಿ, ಹಂಗೆ ಎರೆಹುಳಿನ ಗೊಬ್ಬರ 1 ಚೀಲ ತಗೊಂಡು ಎಸೆಯೋದು, ಅವಾಗವಾಗ 1-2 ಸತಿ ಎಸೆಯೋದು ಗದ್ದೆಗೆ ದನದ್ದು ಗಂಜಲನ ಹಾಕಿ ಕಲ್ಸಿಟ್ಬಿಟ್ರೆ ಯೂರಿಯಾ ಟೈಪೇ ಕೆಲಸ ಮಾಡುತ್ತೆ ಅದು. ಏನು ಮಣ್ಣಿನ ಜೊತೆ ಕಲ್ಸಿಟ್ಬಿಡ್ಬೇಕು? ಕಲ್ಸಿಟ್ಬಿಟ್ರೆ ಆಗತ್ತೆ, ಅದನ್ನ ಎಸೆಯೋದು ಮರಳು ಮಣ್ಣು ಹತ್ರ ಜೊತೆ ಕಲ್ಸಿಟ್ಬಿಟ್ರೆ ಅದನ್ನ ಎಸಿಬಹುದು. ಯೂರಿಯಾ ಬದಲಿಗೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನೇನು ಅಂಜೂರ ಕೆಲ ಹಣ್ಣಿನ ಹಂಪ್ಲದಲ್ಲಿ ನಮ್ಮ ಅಣ್ಣಂದ್ರು ಬೇರೆ ಕಾದಷ್ಟು ಹಾಕಿದ್ದಾರೆ. ಅಂಜೂರದ ಗಿಡ ಎಷ್ಟಿದೆ? ನಾನು ಎಲ್ಲಿ ನೋಡಿ ಇಲ್ಲಿ ಒಂದೆರಡು ಇದೆ ನನ್ನ ಹಾಕಿರೋದು. ನಮ್ಮ ಅಣ್ಣನ ಮನೆ ಫಸಲು ಬಿಡ್ತಾ ಇದೆ ಅಂಜುರ. ನಲ್ಲಿ ಗಿಡಗಳು ಫಸಲು ಬರ್ತಾ ಇದೆಯಾ? ಹಾ, ನಲ್ಲಿ ಎಲ್ಲ ಬಿಡ್ತಿದೆ. ಅವೆಲ್ಲ ಮಾರಾಟಕ್ಕೆ ಸಿಗುತ್ತೆ? ಮಾರಾಟ ಇದುವರೆಗೆ ಮಾರಿಲ್ಲ. ಯಾಕೆ ಆ ಟೈಮ್ನಲ್ಲಿ ಬಂದವ್ರು ನಮ್ಮವರು ಯಾರು ಬರ್ತಾರೆ ಇಷ್ಟಪಟ್ಟು ತಗೊಂಡು ಹೋಗ್ತಿದ್ದಾರೆ. ಅದಕ್ಕೆ ಈ ಸತಿನೇ ಒಂದ್ ಕುಂಟಲ್ ಆಗಿತ್ತು. ಆದ್ರೆ ಒಳ್ಳೆ ಮಾರ್ಕೆಟ್ ಇದೆಯಲ್ಲ ಕೃಷ್ಣಮೂರ್ತಿಗಳ, ನಲ್ಲಿಕಾಯಿಗೆ ತುಂಬಾ ಬೇಡಿಕೆ ಇದೆ. ಬೇಡಿಕೆ ಇದೆ, ನಾ ಕೇಳಿದೆ. ಕೆಲವು ಒಣಶ್ ಕುಡಿ 95 ರೂಪಾಯಿ ಕೆಜಿ ತಗಂತೀವಿ ಅಂತ ಹೇಳಿದ್ರು. ಹಸಿನೇ ನೆರಳಲ್ಲಿ ಬಿಸಿಗೆ ಹಾಕಿ ಒಣಶ್ ಕುಡಿ 90 ರೂಪಾಯಿ ಕೆಜಿ ಹಿಂಗೆ ಅಂತ. ಕೋಣಂದೂರಲ್ಲಿ ಆಯುರ್ವೇದಿಕ್ ಡಾಕ್ಟರ್ನೆಲ್ಲ ಕೇಳಿದೆ, ನಾ ವಿಚಾರ ಮಾಡಿದೆ. ಆಮೇಲೆ ಅಷ್ಟಕ್ಕೂ ಅಷ್ಟೆಲ್ಲ ಆಗತ್ತೆ, ನಮ್ ನೆಂಟ್ರಿ ಎಷ್ಟು ನಂಗ್ಬೇಕು ಅಂತ ಹೇಳಿ ಎಲ್ಲರಿಗೂ ಕೊಟ್ಟೆ. ನಾನು ಇನ್ ಮುಂದೆ ಜಾಸ್ತಿ ಬಿಟ್ಟಾಗ ನೋಡ್ಬೇಕು. ಒಂದು 7-8 ಗಿಡ ಆಗಿದಾವೆ ಈಗ, ಅದಷ್ಟು ಜಾಸ್ತಿ ಬಿಟ್ಟಾಗ ಪ್ರಮಾಣ ಮಾರುಕಟ್ಟೆ ಮಾಡ್ಕೊಳ್ಬೇಕು. ಮಾರ್ಕೆಟೇ ನಮಗೆ ಪ್ರಾಬ್ಲಮ್, ಎಲ್ಲ ಮಾರ್ಕೆಟೇನೆ ನಮಗೆ ತೊಂದರೆ ಕೊಡುತ್ತೆ. ಬೆಳೆಯಕ್ಕೆ ರೈತರು ಹುಮ್ಮಸ್ ಇದ್ದಾರೆ, ಅದಕ್ಕೆ ತಕ್ಕನಾಗಿ ಮಾರ್ಕೆಟ್ ಕೊಡೋದು ಪ್ರಾಬ್ಲಮ್ ಆಗ್ತಿದೆ. ಈಗ ಅಡಿಕೆ ಸಸಿ ಎಲ್ಲ ಎಷ್ಟು ದಾಯದಲ್ಲಿ ಇದೆ? ನಮ್ದು ಫಸ್ಟ್ 9 ಅಂದ್ರು, ಆಮೇಲೆ 8.5-8.5 ಮಾಡಿದೀನಿ. ಕೆಲ ಇದು ನೋಡಿ, ಈಗ 12-6 ಸಾಲಿಂದ ಸಾಲಿಗೆ 6, ಗಿಡದಿಂದ ಗಿಡದಿಗೆ 12, ಹೀಗೂ ನೆಟ್ಟಿದ್ದೀನಿ. ಇದು ಒಂದು ಈ ಟೈಪ್ ನೆಟ್ಟಾಗ ಮುಂದೆ ಒಂದ್ ನಡಿಗೆಗೆ 6 ಅಡಿಗೆ ಒಂದ್ ನಡಿಗೆ ಸಿಗತ್ತೆ. ಗಿಡ ಮೇಲೋದ್ಮೇಲೆ ನಡಕ್ಕೆ 6 ಅಡಿಗೆ ಒಂದ್ ನಡಿಗೆ ಸಿಗತ್ತೆ ಅಂತ ಈ ಕ್ರಮದಲ್ಲೂ ನೆಟ್ಟಿದ್ದೀನಿ. ಆ ಕ್ರಮ ಎಲ್ಲಾ ಕ್ರಮದಲ್ಲೂ ನೆಟ್ಟಿದ್ದೀನಿ. ಈಗ ಗಿಡದ ಬೆಳವಣಿಗೆ ಮತ್ತೆ ಗಿಡದ ಆರೋಗ್ಯ ನೋಡಿದಾಗ ನಿಮ್ಗೆ ಯಾವ್ದು ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ಅನಿಸ್ತು ಈ ದಾಯ ಕೊಡೋದ್ರಲ್ಲಿ? ದಾಯ ಕೊಡೋದ್ರಲ್ಲಿ ಎಲ್ಲದು ಒಂದೇ, ಏನು ವ್ಯತ್ಯಾಸ ಏನಿಲ್ಲ. ನಾವು ಮಾಡೋ ಕೆಲಸದ ಮೇಲೆ ಹೊರತು ದಾಯದಲ್ಲಿ ಅತಿ ಹತ್ರ ನೆಡಬಾರ್ದು. ಹಾ, ಅದು ಅತಿ ಹತ್ರ ನೆಡಬಾರ್ದು, ಅಂತರ ಜಾಸ್ತಿ ಇರಬೇಕು. ಕೆಲ ಏನಾಗುತ್ತೆ, ಈಗ ಕೆಲ ರೋಗ ರುಜಿನ ಬಂದು ಒಂದಕ್ಕೆ ಹತ್ರ ನೆಡ್ತಾ ಹೋಗ್ತಾರೆ, ಅದ ದಾಯ ಎಲ್ಲ ತಪ್ಪೋಗಿರುತ್ತೆ. ದಾಯ ಒಂದು ಸ್ವಲ್ಪ ದಿವಸ ಫಸ್ಲು ಬಿಟ್ಟು ಒಂದ್ ಸ್ವಲ್ಪ ದಿವಸ, ಆಮೇಲೆ ಗಿಡ ಹೋದಾಗ ಅಲ್ಲೇ ಇದಾಗತ್ತೆ. ಕೆಲವ್ರದ್ದೆಲ್ಲ ಹತ್ರ ದಾಯನೂ ಆಗಿದೆ. ಅವಾಗ ನೆಟ್ಟವ್ರದ್ದು ಉಳ್ಕೊಂಡಿದ್ದು ದಾಯ ಕರೆಕ್ಟ್ ಆಗಿ ಇದೆ. ಒಟ್ಟಿನಲ್ಲಿ ನನ್ನ ಲೆಕ್ಕ ಅತಿ ಹತ್ರ ಇದ್ರೆ ಒಳ್ಳೇದಲ್ಲ, ಅತಿ ದೂರ ಇದ್ರೂ ಒಳ್ಳೇದಲ್ಲ ಅಂತಾನೆ. ಯಾಕೆಂದ್ರೆ ಈಗಿನ ವಾತಾವರಣ ಬಿಸಿಲು ಬಿಸಿಲು ನೋಡಿದ್ರೆ ಸ್ವಲ್ಪ ನೆರಳು ಬೇಕಾಗತ್ತೆ. ಸರಿ, ನೀರಿನ ವ್ಯವಸ್ಥೆ ಅಲ್ಲ, ನೀರಾವರಿನೂ ಇದೆ. ಹಂಗಾಗಿ ನಾವು ಅದ್ ನೆಚ್ಕೊಂಡಿಲ್ಲ. ಕೆಲ ಸತಿ ಈಗ ಈ ಡ್ಯಾಮಿನ ನೀರು ಬಿಡೋರು 2-3 ತಿಂಗಳು ಮಾಡ್ತಾರೆ, ಕೆಲ ಸತಿ ನೀರೇ ಇಲ್ಲ ಅಂತ ಹೆದರಿಸ್ತಾರೆ. ಹಂಗಾಗಿ ವ್ಯವಸ್ಥೆ ಬೇರೆ ಇದಕ್ಕೆ ಬೋರ್ ಮಾಡಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಬೋರಲ್ಲಿ ನೀರು ಚೆನ್ನಾಗಿದೆ? ಬೋರಲ್ಲಿ ನೀರಿದೆ, ಚೆನ್ನಾಗಿದೆ. ಬೋರಿಗೆ ಮತ್ತೆ ಸ್ಪ್ರಿಂಕ್ಲರ್ ಡ್ರಿಪ್ ಆ ತರದ ವ್ಯವಸ್ಥೆ ಮಾಡ್ಕೊಂಡಿದ್ರ? ಈಗ ಮೊನ್ನಿತ್ಲಗೆ ಬಂತಲ್ಲ ಸಬ್ಸಿಡಿ ಬಂತಲ್ಲ, ಮೊನ್ನಿತ್ಲಗೆ ಮಾಡಿದೀನಿ ಎಲ್ಲದಕ್ಕೂ ಸ್ಪ್ರಿಂಕ್ಲರ್ ಮಾಡಿದೀನಿ. ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡಿದ್ರ? ಅಡಿಕೆ ತೋಟಕ್ಕೆ ಎಲ್ಲ ನಮ್ ಬೌಂಡ್ರಿ ಏನಿದೆ ಅದಕ್ಕೆಲ್ಲ ನಾನು ಮಾಡಿದೀನಿ. ಅದಕ್ಕೆ ಮುಂಚೆ ಏನು ಬರೀ ನೀರು ಹಾಯಿಸ್ಬಿಡ್ತಿದ್ರ? ಇಡೀ ತೋಟ ನೆನೆಸ್ಬಿಡ್ತಿದ್ರಿ? ಚಾನಲ್ ನೀರು ಹಾಯಿಸ್ತಿದ್ವಿ, ನಾವೊಂದು ಬೋರ್ ಹೊಡಿಸ್ದೆ, ಬೋರ್ನಿಂದ ನೀರು ತೋಟ ಗೀಟಕ್ಕೆ ಹಾಯಿಸ್ತೀನಿ ಬೇಕಾದ ಅಗತ್ಯ ಬಿದ್ದಾಗ ಹಾಯಿಸ್ತೀನಿ. ಅಲ್ಲ, ಈಗ ನೀರು ಹಾಯುವರಿ ಪದ್ಧತಿನಲ್ಲಿ ಕೊಡೋದಕ್ಕೂ ಸ್ಪ್ರಿಂಕ್ಲರ್ ಮೂಲಕ ಕೊಡೋದಕ್ಕೂ ಇಳುವರಿನಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬಂದಿದೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ? ನಾನು ಸ್ಪ್ರಿಂಕ್ಲರ್ ಈಗ ಮಾಡಿರೋದು, ಮುಂದಿನ ವರ್ಷಗಳಲ್ಲಿ ನೋಡ್ಬೇಕು ಏನಾಗುತ್ತೆ ನೋಡ್ಬೇಕು. ಒಟ್ಟಿನಲ್ಲಿ ಬೋರ್ ನೀರು ಹಾಯಿಸಿದ್ರಿಂದ ಒಳ್ಳೆ ಆಗತ್ತೆ, ನೀರಾವರಿಕ್ಕಿಂತನು ಬೋರ್ ನೀರು ಉತ್ತಮ ಅಂತ ಹೇಳ್ಬೋದು ನಾನು. ಅಂದ್ರೆ ಎಲ್ಲ ಕಡೆ ನಿಧಾನವಾಗಿ ಹದವಾಗಿ ನೆನೆಯುತ್ತೆ ಭೂಮಿ, ನೀರು ಹಾಯುವರಿ ಬಿಟ್ಟಾಗ ಎಲ್ಲ ಬರೀ ಕೆಸರಾಗ್ಬಿಡುತ್ತೆ. ಹಾಗಾಗಿ ಆಮೇಲೆ ತೋಟದಲ್ಲಿ ನಾ ಹೇಳಿದ್ರೆ ಅತಿಯಾಗಿ ನೀರಿದೆ ಅಂತ ಕೊಡಬಾರ್ದು, ಅತಿಯಾಗಿ ನೀರಿದೆ ಅಂತ ಕೊಡ್ಲೇಬಾರ್ದು. ಒಂದು ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೊಟ್ಟರೆ ಒಳ್ಳೇದು. ಆಮೇಲೆ ತೋಟದಲ್ಲಿ ಕಪ್ಪಿನ ಸಿಸ್ಟಮ್ ಇದ್ರೆ ಒಳ್ಳೇದು. ಏನು ಹಂಗಂದ್ರೆ ಕಪ್ಪು ಅಂದ್ರೆ ಕಾಲುವೆ, ಬಸಿ ಕಾಲುವೆ ಇದ್ರೆ ಒಳ್ಳೇದು. ಆದಷ್ಟು ಬಸಿ ಕಾಲುವೆ ಇದ್ರೆ ಒಳ್ಳೇದು. ನೀರು ಬಸ್ ಹೋಗ್ಬೇಕು ಅಂತ? ಹೇಗೆ ಬಸ್ ಹೋಗ್ಬೇಕು ಅಂತ? ಈ ನೀರಾವರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೇಲ್ಮೇಲೆ ನೀರು ಹಾಯಿಸ್ತಾರೆ, ಮೇಲೆ ಹುಲ್ಲು ಒಣಗ್ತು ಅಂದ್ರೆ ನೀರು ಕಟ್ತಾರೆ, ಅದು ಮೇಲೇ ನೀರು ಮೇಲಿನ ನೋಡೇ ಹೋಗ್ತಾರೆ. ಆಳದಲ್ಲಿ ಬೇರೆ ಇಳಿಯಲ್ಲ ಅಡಕೆದು. ಬಸಿ ಕಾಲುವೆ ಇದ್ರೆ ಆ ಮೇಲೆ ಒಣಗೋದಿಲ್ಲ, ಆಳ ತಂಕನು ಬೇರೆ ಇಳಿಯತ್ತೆ. ತಿಂಗಳಿಗೆ ಒಂದ್ಸತಿ ನೀರು ಹಾಯಿಸಿದ್ರು ಸಾಕಾಗತ್ತೆ. ಅದೇ ಮೇಲ್ ಕಟ್ಟಿದ್ರೆ ಮೇಲ್ ಬೇರೆ ಇರುತ್ತೆ, ಒಂದು ತಿಂಗಳು ನೀರಿಲ್ಲ ಅಂದ್ರೆ ಅಡಕೆ ಗಿಡ ಒಣಗೋಗುತ್ತೆ. ಹಾಗಾಗಿ ಕ್ರಮ ಒರಿತು ಹೆಚ್ಚಿಗೆ ನೀರು ಹಾಯಿಸ್ದನಯ್ಯ, ಹೆಚ್ಚಿಗೆ ನೀರು ಹಾಯಿಸೋದ್ರಿಂದ ಅಪಾಯನೇ. ಅದೇ ಹೆಚ್ಚಿಗೆ ನೀರು ಹಾಯಿಸ್ದನಯ್ಯ, ಕ್ರಮ ಒರಿತು ನಿಯಮಿತವಾಗಿ ನಿಗದಿತ ಕ್ರಮದಲ್ಲಿ ನೀರು ಹಾಯುವರಿ ಮಾಡಿದ್ರೆ ಅಡಕೆ ಗಿಡಗಳು ಆರೋಗ್ಯವಾಗಿರುತ್ತೆ. ಹೌದು. ಸರಿ, ಇನ್ನೀಗ ಅಗತ್ಯ ಮಾಡೋದು ಕೊಚ್ಚೋದು ಅಂತೆಲ್ಲ ಮಾಡ್ತಾರಲ್ಲ, ಆಮೇಲೆ ಅದಕ್ಕೆ ನಾನು ಜೀರೋ ಕಲ್ಟಿವೇಶನ್ ಆಗ್ತೇನಲ್ಲ, ಬೇಸಾಯ ಮಾಡ್ಬೇಕಾದ್ರೆ ಅಡಿಕೆ ಸುತ್ತ ಮಾಡ್ತೀನಿ, ಹಾಗೆ ಕೊಟ್ಟಿಗೆ ಗೊಬ್ಬರ ಇದ್ರೆ ಹಾಕ್ತೀನಿ, ಮಣ್ಣು ಹೊರಮಣ್ಣು ಇದ್ರೆ. ಕಳೆ ನಿರ್ವಹಣೆಗೆ ಕಳೆ ಚಂದಾಗಿ ಬರೋದಿಲ್ಲ, ಒಂದೆರಡು ಸತಿ ಸವರ್ತೀನಿ. ತೀರಾ ಹುಲ್ಲಿಂದ ಇದು ಅಂತಾದ್ರೆ ರೌಂಡ್ ಅಪ್ ಹೊಡೆದೇ ಈಗ ಇತ್ತೀಚೆಗೆ ಹೊಡಿಯಕ್ ಹೋಗ್ತಿಲ್ಲ. ಒಂದ್ಸರಿ ಏನೋ ಅಕಸ್ಮಾತ್ ಹೊಡಿಬೇಕು ಅಂದ್ರೆ ಒಂದ್ಸರಿ ಹೊಡಿಬಹುದು ಅಷ್ಟೇ, ಅತಿಯಾಗಿ ಅದನ್ನ ಉಪಯೋಗಿಸೋದು ಒಳ್ಳೇದು ಅಲ್ಲ. ತೀರಾ ಕಳೆ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಯಾವಾಗಲೂ ಒಂದೊಂದ್ಸತಿ ಹೊಡಿಬೇಕಾಗತ್ತೆ ಅಂತ ಅನಿವಾರ್ಯ ಆದ್ರೆ. ಇಲ್ಲ ನಾನು ಹಾಗೆ ಕಳೆ ರೌಂಡ್ ಅಪ್ ಏನೋ ಔಷಧಿ ಉಪಯೋಗಿಸ್ತಾನೆ. ಈಗ ಕಳೆ ನಿರ್ವಹಣೆಗೆ ನಿಮ್ಮ ಕೃಷಿ ತ್ಯಾಜ್ಯಗಳು ಅಂದ್ರೆ ತೋಟದಲ್ಲಿ ಬಿದ್ದಂತ ಹಾಳೆ ಸೋಗೆ ಅದನ್ನೆಲ್ಲ ಉಪಯೋಗಿಸ್ತೀರಾ? ಅದನ್ನೇ ಉಪಯೋಗಿಸೋದು, ಅದನ್ನೇ ಹರಡೋದು, ತ್ಯಾಜ್ಯ ವಸ್ತುನೇ ಹರಡೋದು. ಅದಕ್ಕೆ ಹಾಗೆ ವ್ಯವಸಾಯ ಮಾಡ್ಕೊಂಬಂದ್ರೆ ಒಳ್ಳೇದು ಆರೋಗ್ಯಕ್ಕೆ. ಒಳ್ಳೇದು ಕೃಷ್ಣಮೂರ್ತಿ ಅವರೇ, ಈಗ ನಿಮ್ಮ ತಂದೆ ಕಾಲಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸದಲ್ಲಿದೆ ಕೃಷಿ, ತುಂಬಾ ಮುಂದುವರೆದಿದೆ. ಅವತ್ತು ನಿಮ್ ತಂದೆ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು ಕೃಷಿ ಮಾಡೋದು? ಇಲ್ಲ, ನಮ್ ತಂದೆ ಕಾಲದಲ್ಲಿ ಅವಾಗ ಕೆಲಸಗಾರರೆಲ್ಲ ಭಾರಿ ಶ್ರಮ ಹೊತ್ತು ಕೆಲಸ ಮಾಡೋರು. ಈಗಿಲ್ಲ, ಈಗೆಲ್ಲ ಮಿಷಿನರಿ ಸಾಮಾನು ಬಂದಿದ್ದಾವೆ. ಅವಾಗ ಹಾಗಾಗಿ ಈಗಲೇ ಸುಲಭ ಅಂತೀರಾ? ಈಗ ಕೆಲದಲ್ಲೂ ಸುಲಭ, ಕೆಲದ ಆಗಿನ ಪ್ರಾಮಾಣಿಕತೆ ಇಲ್ಲ ಈಗ. ಅವಾಗ ನಮ್ ತಂದೆ ಆಗಿನ ಕಾಲದಲ್ಲಿ ಒಳ್ಳೆ ಕೃಷಿಗಾರ ಅನ್ಸ್ಕೊಂಡಿದ್ರು. ಹಂಗಾಗಿ ಈಗ ಎಂತೂ ಇದಿಲ್ಲ, ಈಗಿನ ತಕ್ಕನಾಗೆ ಈ ಕಾಲ ತಕ್ಕನಾಗೆ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ನಿಜವಾದ ಮಾತದು, ಕಾಲಕ್ಕೆ ತಕ್ಕಂಗೆ ನಾವು ಸ್ವಲ್ಪ ಬದಲಾವಣೆ ಆಗ್ಬೇಕು, ಹೊಂದಿಕೊಂಡು ಕೃಷಿಯನ್ನು ಬಿಡಬಾರ್ದು, ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ ತಂದೆ ತೆಂಗು ಮಾತ್ರ ಒಂದ್ ಸ್ವಲ್ಪ ನೆಟ್ಟಿದ್ರು. ಆಮೇಲೆ ನಮ್ ತಾಯಿ, ನಮ್ ತಂದೆ 48 ವರ್ಷಕ್ಕೆ ಹೋದ್ರು, ನಮ್ ತಾಯಿ ಆಮೇಲೆ ಮುಂದುವರ್ಸಿದ್ದು ಕೃಷಿನ. ಆ ನಂತರ ನನ್ನ ತಾಯಿಗೆ ನಾನಾಗಿ ಬಂದು ಈಗ 40 ವರ್ಷ ಆಯ್ತು ನಾನು ಇಲ್ಲೇ ವಾಸ. ತೆಂಗು ಎಷ್ಟಿದೆ ಇಲ್ಲಿ? ತೆಂಗು ನಂದು ಒಂದು 100 ಗಿಡ ಇದೆ, ನಮ್ಮ ಅಣ್ಣದು ಎಲ್ಲ ಸೇರಿ 200 ಗಿಡ ಇದೆ, 200 ಚಿಲ್ಲರೆ ಗಿಡ ಇದೆ. ತೆಂಗಿಗೆ ಏನಾದ್ರು ರೋಗ ಬಂದಿದ್ಯಾ? ಕೆಲ ಸತಿ ಬರುತ್ತೆ ಸರ್, ಬರುತ್ತೆ, ಬರಲ್ಲ ಅಂತ ಏನು ಹೇಳಂಗಿಲ್ಲ. ಉತ್ತಮ ತೆಂಗು, ಉತ್ತಮ. ನಾನು ಹೇಳಿದರೆ ಒಂದನ್ನೇ ನಂಬ್ಕೊಂಡಿರಬಾರ್ದು, ಹಲವು ಬೆಳೆ ನಂಬ್ಕೊಂಡಿರ್ಬೇಕು. ನಮ್ ಜೀವನಕ್ಕೆ ಬೇಕಾದ ಅಗತ್ಯ ವಸ್ತು ಇರಬೇಕು. ಈಗ ನಮಗ್ ಬೇಕಾದ ಹಣ್ಣು ಹಂಪಲು ಇರಬೇಕು, ಪ್ರತಿಯೊಂದು ಇರಬೇಕು. ಬರೀ ಒಂದು ದುಡ್ಡಿನ ಬೆಳೆ ಅಂತಾನೆ ಒಂದಕ್ಕೆ ಅವಲಂಬಿಸ್ಕೊಂಡು ಹೋಗಬಾರ್ದು. ಆಮೇಲೆ ಜೀವನಕ್ಕೂ ಒಂದು ವ್ಯತ್ಯಾಸ ಆದ್ರೂ ಜೀವನ ನಡೆಯಕ್ಕೆ ಅನುಕೂಲ ಇರೋ ಸಂತೋಷ ಸಿಗಬೇಕು ಅಂದ್ರೆ ಎಲ್ಲಾ ಬೆಳೆನೂ ಇರಬೇಕು. ವಿವಿಧ ಬೆಳೆ ಇದ್ರೆ ಅದು ವ್ಯವಸಾಯ. ಒಂದಕ್ಕೆ ನಂಬ್ಕೊಂಡು ಭತ್ತನೇ ಬೆಳಿತೀನಿ ಅಥವಾ ಅಡಿಕೆನೆ ಬೆಳಿತೀನಿ ಅಥವಾ ತೆಂಗೆ ಬೆಳಿತೀನಿ, ಅದು ಎಲ್ಲದ್ರಲ್ಲೂ ಹಾನಿನೇ. ಈಗ ನಮ್ಮಲ್ಲಿ ನೆಲ್ಲಿಕಾಯಿ, ಸಪೋಟ, ಈಪೋಟ ಎಲ್ಲ ಇರೋದ್ರಿಂದ ನಮ್ ಖರ್ಚಿಗೆ ಅಡ್ಜಸ್ಟ್ ಆಗಿ ಹೋಗ್ತಾ ಇರತ್ತೆ. ಹಾಗಾಗಿ ಸಮಗ್ರ ಕೃಷಿ ಅಂತಾರೆ ಇದನ್ನ. ಎಲ್ಲಾ ತರದ ಕೃಷಿ ಬೆಳೆಗಳನ್ನು ಬೆಳೆಯೋದ್ರಿಂದ ಒಂದು ಅನುಕೂಲವಾಗುತ್ತೆ, ನಮ್ಮ ಆದಾಯದಲ್ಲೂ ಒಂದು ಸ್ಥಿರತೆ ಸ್ವಲ್ಪ ಕಾಣಬಹುದು. ಹೌದು, ಸ್ಥಿರತೆ ಇರುತ್ತೆ. ನಾ ಹೇಳಿದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದನೇ ಅವನ ಜೀವನ ಉತ್ತಮವಾಗಿರಕ್ ಸಾಧ್ಯ. ಒಂದೇ ಅಂದ್ರೆ ಇವತ್ತು ಮಾರ್ಕೆಟ್ ಏನೇ ಹೇಳಕ್ಕಾಗಲ್ಲ. ಒಂದ್ಸತಿ ತೆಂಗಿನಕಾಯಿ ರೇಟೇ ಇರಲಿಲ್ಲ, ಈ ಸತಿ ತೆಂಗಿನಕಾಯಿ ರೇಟ್ ಇದೆ, ಅದರದ್ದು ಉಳಿತಾಯ ಆಯ್ತು. ಒಂದ್ಸತಿ ಅಡಿಕೆ ರೇಟೇ ಇರಲ್ಲ. ಹಾಗಾಗಿ ಎಲ್ಲಾ ಬೆಳೆನೂ ಬೆಳೆಯೋದನ್ನು ಉತ್ತಮ ರೈತ ಅನ್ಬೇಕು, ಎಲ್ಲ ಬೆಳೆನೂ ಬೆಳಿಬೇಕು. ನಮಗೆ ಹೊಂದ್ಕೊಂಡಿದ್ದ ಹವಾಗುಣಕ್ಕೆ ಹೊಂದ್ಕೊಂಡ ಬೆಳೆ ನಾ ಬೆಳಿತೀನಿ ಹೊರಡೋದು ಅಪಾಯನೇ. ಫಸ್ಟ್ ನಾವು ನಮ್ಮ ಭೂಮಿಲಿ ಏನ್ ಬೆಳೆಯತ್ತೆ ಹೊಂದ್ಕೊಳತ್ತೆ ಅಂತ ನೋಡಿ ಅದ್ರ ಅನುಸರಿಸಿ ನಾವು ಬೆಳೆಯಕ್ ಹೊಡೆದ್ರೆ ತೊಂದ್ರೆ ಇಲ್ಲ ನಮ್ಮ ಹವಾಮಾನಕ್ಕೆ, ಆ ಬೆಳೆ ಉತ್ತಮ ಆಗತ್ತೆ. ಎಲ್ಲದು ಬರುತ್ತೆ ನಮ್ಮಲ್ಲಿ, ಕೆಲ ಸತಿ ಬರುತ್ತೆ, ಕೆಲದೆಲ್ಲ ಬರಲ್ಲ. ಯಾಲಕ್ಕಿ ಗಿಲಕ್ಕಿಲ್ಲ ಹಾಕಿದೀವಿ ನಾವು, ಆದ್ರೆ ನಮ್ಮಲ್ಲಿ ಅಷ್ಟೊಂದು ಇಳುವರಿನೂ ಬರಲ್ಲ. ಕೆಲವು ಸತಿ ಬೆಳಿಬಹುದು ಅಂತ ಇದ್ ಮಾಡ್ತಾರೆ, ಕೆಲಸತಿ ಕಾಳುಮೆಣಸು ಅಷ್ಟೇ. ಕೆಲ ಸತಿ ಮಲೆನಾಡಲ್ಲಿ ಬಂದಂಗೆ ಇಲ್ಲಿ ಬರಲ್ಲ. ಒಟ್ಟಿನಲ್ಲಿ ಏನೋ ಒಂದು ಬೆಳಿಬಹುದು ಅಂತ ತಾಕೀತು ಮಾಡ್ತಾರೆ. ಯಾಲಕ್ಕಿನ ಅಷ್ಟೇ, ನಮ್ಮ ಮನೆ ಮಟ್ಟಿಗೆ ಬೆಳಿಬಹುದು. ಸರಿ ಕೃಷ್ಣಮೂರ್ತಿ ಅವರೇ, ಇದುವರೆಗೆ ನಿಮ್ಮ ಸಾವಯವ ಕೃಷಿ ಅನುಭವ ಮತ್ತೆ ಜೊತೆಗೆ ಸಮಗ್ರ ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಗ್ರಾಮೀಣ ಮಾನವ ಸಂಪನ್ಮೂಲ ಮತ್ತು ಸಮಗ್ರ ಕೃಷಿ ಅನುಭವ ಈ ಕುರಿತು ಡಾ ಎಂಎಸ್ ವಿಘ್ನೇಶ್ ಮತ್ತು ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಬೆಳೆಗಳ ಉತ್ಪಾದನೆಯಲ್ಲಿ ನೋ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ. ನಾನು ಮಂಜುನಾಥ್ ಅತ್ತಿಗ್ನಹಳ್ಳಿ ಎಸ್ಲೂರು ಸಚೇಶ್ಪುರ ತಾಲೂಕು ಹಾಸನ ಜಿಲ್ಲೆ.